ಭಾರಿ ಬೋನಸ್ ಸಿಗ್ತಾಯನು ಅದಕ್ಕಿಂತ ದೊಡ್ಡದು. ಶೇಖರ್ ಅವರೇ, ಏನಾಯ್ತು ದೀಪಾವಳಿ ಲೋಟರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಅರೆ ಬ್ರದರ್, ಇಲ್ಲಿ ಕೇಳಿ, ನಿಮ್ಮ ಮೊಬೈಲ್ ನೋಡಿ, ಬಾಸ್ ಮೆಸೇಜ್ ಬಂದಿದ್ಯಾ? ಅದೇ ಮೆಸೇಜ್ ನಲ್ಲಿ ಬರ್ದಿದೆ ಎಮರ್ಜೆನ್ಸಿ ಇದೆ, ತಕ್ಷಣ ಗಿಫ್ಟ್ ಕಾರ್ಡ್ ಅಥವಾ ವೋಚರ್ ತಗೊಂಡು ಪರ್ಸನಲ್ ಮೇಲ್ ಅಲ್ಲಿ ಕಳಿಸಿ ಅಂತ. ಅರೆ ತಿಳ್ಕೊಳ್ಳಿ, ಇವರು ಬಾಸ್ ನ ಫೋಟೋ ಹಾಕೊಂಡು ಫ್ರಾಡ್ ಮಾಡುವರು. ನೆನಪಿರ್ಲಿ, UPI ಸೇಫ್ ಇದೆ, ಆದ್ರೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 10-15% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗಿದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿತೀರಿ. ಮಣ್ಣಿನ ಮಗ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಿ, ಗೋನಂದ ಜಲ ಬಳಸಿ ಸಾವಯವ ಕೃಷಿ ಮಾಡುತ್ತಿರುವ ಅಫ್ಜಲ್ಪುರ್ ತಾಲೂಕಿನ ಅಳಗಿಬಿ ಗ್ರಾಮದ ರೇವಣಸಿದ್ದಪ್ಪ ಶಿವಶರಣಪ್ಪ ಹಾಳಕ್ಕಿ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಒಬ್ಬ ಕೃಷಿ ಉದ್ಯಮಿ ನಮ್ಮ ಜೊತೆಗೆ ಇದ್ದಾರ ಅಂತ ಹೇಳಿ ಹೇಳಬಹುದು. ಯಾಕಪ್ಪ ಅಂತಂದ್ರೆ, ಅವರು ಕೃಷಿ ಶುರು ಮಾಡಿದ್ದೇ ಬಹಳ ಇತ್ತೀಚೆಗೆ 2021 ಅವರು ಕೃಷಿ ಶುರು ಮಾಡಿ ಅದರೊಳಗೆ ಸಾಕಷ್ಟು ಪ್ರಗತಿಯನ್ನ ಅವರು ಸಾಧಿಸಿದ್ದಾರೆ. ಅಂತಹ ಪ್ರಗತಿಗೆ ಏನು ಕಾರಣ ಅದಾವ ಅನ್ನೋದ್ರ ಬಗ್ಗೆ ಅವರ ಅನುಭವಗಳನ್ನ ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗ ಅವರು ಹಂಚಿಕೊಳ್ಳವರಿದ್ದಾರೆ. ಅಫ್ಜಲ್ಪುರ್ ತಾಲೂಕು ಅಳಗಿ ಬಿ ಗ್ರಾಮದ ರೇವಣ ಸಿದ್ದಪ್ಪ ಶಿವಶರಣಪ್ಪ ಹಾಳ್ಕಿಯವರು ಇವತ್ತ ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ರೇವಣ ಸಿದ್ದಪ್ಪ ಹಾಳ್ಕಿಯವರೇ, ತಮಗೆ ಹಾರ್ದಿಕವಾದಂತಹ ನಮಸ್ಕಾರ. ಬಹಳ ಖುಷಿ ಆಗ್ತದ, ತಾವು 40 ಎಕರೆ ಜಮೀನಿನೊಳಗೆ ಕೃಷಿ ಮಾಡ್ತಾ ಇದ್ದೀರಿ, ಸಂಪೂರ್ಣವಾಗಿ ನೀರಾವರಿ ಅಂತ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಬಹಳ ಸಂತೋಷ, ಎಲ್ಲಿ ನೀರದ ಅಲ್ಲಿ ಸಮೃದ್ಧಿ ಇರುತ್ತೆ. ಅದೇ ರೀತಿಯಾಗಿ ಯಾವ ರೀತಿ ನಮ್ಮ ರೈತರು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ ಅದು ಬಹಳ ಮುಖ್ಯವಾಗಿರುತ್ತದೆ. ಸಂಪನ್ಮೂಲಗಳು ನಮ್ಮ ಕಡೆ ಇರ್ತಾವ, ಅದನ್ನ ನಾವು ಉಪಯೋಗ ಮಾಡ್ಕೊಳ್ಬೇಕು. ಅದನ್ನ ತಾವು ಸಮರ್ಥವಾಗಿ ಉಪಯೋಗ ಮಾಡಿಕೊಂಡಿದ್ದೀರಿ. ಕೃಷಿ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ಸಾಕಷ್ಟು ವೈವಿಧ್ಯಮಯವಾದಂತಹ ಒಂದು ಕೃಷಿಯನ್ನ ತಾವು ಅಳವಡಿಸಿಕೊಂಡಿದ್ದೀರಿ. ಕೇವಲ 4 ವರ್ಷಗಳ ಅವಧಿಯೊಳಗೆ ಸಾಕಷ್ಟು ಅದರೊಳಗೆ ಬದಲಾವಣೆಯನ್ನು ತಂದಿದ್ದೀರಿ. ತಮ್ಮ ಸಾಂಪ್ರದಾಯಿಕ ಕೃಷಿ ಏನಿತ್ತು, ತಮ್ಮ ತಂದೆ ಮಾಡ್ತಾ ಇದ್ದಂತಹದ್ದು, ಹಿರಿಯರು ಮಾಡ್ತಾ ಇದ್ದ ಕೃಷಿ, ಅದನ್ನ ಮುಂದುವರಿಸಿಕೊಂಡು ಅದರೊಳಗೆ ಸಾಕಷ್ಟು ಬದಲಾವಣೆಗಳನ್ನು ಮಾಡಿ ಈಗೇನು ನಾವು ಸಾವಯವ ಕೃಷಿ ಅಂತೀವಿ, ಏನು ಜೈವಿಕ ಸಂಪನ್ಮೂಲಗಳನ್ನ ನಾವು ಬಳಸುವಂತಹ ಒಂದು ಕಾರ್ಯ ಏನಿದೆ ರೈತರು ಮಾಡಬೇಕು, ಅದನ್ನ ತಾವು ಸಂಪೂರ್ಣವಾಗಿ ಮಾಡ್ತಾ ಇದ್ದೀರಿ, ಮತ್ತೆ ಒಳ್ಳೆ ಆದಾಯ ಕೂಡ ತಾವು ಮಾಡ್ಕೊಳ್ತಾ ಇದ್ದೀರಿ. ನಮ್ಮ ರೈತರಿಗೆ ಯಾವ ರೀತಿ ತಾವು ಕೃಷಿಗೆ ಬಂದ್ರಿ, ಯಾಕೆ ಕೃಷಿಗೆ ಬಂದ್ರಿ, ಮತ್ತೆ ಅದರಿಂದ ಏನೇನು ತಮಗ ಆದಂತಹ ಬದಲಾವಣೆಗಳು ತಮ್ಮ ಜೀವನದೊಳಗೆ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ಹೇಳಬೇಕಲ್ಲ. 2021 ನಾವು ಈ ಕೊರೋನಾ ಟೈಮ್ದಲ್ಲಿ ನಾವು ಗುಲ್ಬರ್ಗದಲ್ಲಿ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಇಲ್ಲಿ ಕೆಲಸ ಮಾಡ್ತಿದ್ದೆ. ಕೊರೋನಾ ಬಂದಾಗ ಎಲ್ಲಾನು ಸ್ಟಾಪ್ ಆಗೋದು. ಇಲ್ಲಿಂದ ನಾವು ತೋಟಕ್ಕೆ ಹೋದೇವ್ರಿ, ಗುಲ್ಬರ್ಗದಿಂದ ಸೀದಾ ತೋಟಕ್ಕೆ ಹೋಗಿ ಅಲ್ಲೇ ಇದ್ದು ನಮ್ದು ದೊಡ್ಡ ಫಾರ್ಮ್ ಹೌಸ್ ಇದೆ ರೀ. ಎಲ್ಲಾ ನಮ್ ಅಣ್ಣ ತಮ್ಮರು, ನಮ್ಮ ಎಲ್ಲಾ ಹುಡುಗರು, ಎಲ್ಲಾ ನಮ್ ಫ್ಯಾಮಿಲಿ ಟೋಟಲ್ ಎಲ್ಲರೂ ಅಲ್ಲೇ ಇದ್ರಿ. ಆ ಟೈಮ್ದಾಗ ನಾವು ಡಿವೈಡ್ ನ ಆದಿವ್ರಿ. ಆದಾಗ ನಮಗ ಪ್ರತಿಯೊಬ್ಬರಿಗೆ 40-40 ಎಕರೆ ಜಮೀನು ಬಂತು. ನಂದೊಂದು ಆಸೆ ಇತ್ತು ಸಾವಯವ ಕೃಷಿ ಮಾಡಬೇಕು ಅಂತ. 94 ನಾವು ನಾಸಿಕ್ ಟ್ರ್ಯಾಕ್ಟರ್ ಡೋಜರ್ ಕಟ್ಕೊಂಡ್ ಬರ್ಲಕ್ ಹೋಗೋ ಟೈಮ್ದಾಗ ಅಲ್ಲಿ ಒಂದು ನೋಡಿದ್ರಿ ನಾರು, ಎಲ್ಲಿ ಅಂದ್ರೆ ಶನಿ ಸಿಗ್ನಾಪುರ ಹತ್ತಿರ ಅದೊಂದು ಇತ್ತು ನನ್ನ ತಲೆಯಾಗ. ಆದ್ರೆ ಮಾಡ್ಬೇಕಂದ್ರೆ ನನ್ನ ಕೈಲಿ ಆಗ್ಲಿರ್ಲಿಲ್ಲ ಆ ಟೈಮ್ದಾಗ. 2001 ನನ್ನ ಜಮೀನ್ ನನ್ನ ಕೈ ಸಿಕ್ತು, ನಾ ಅದನ್ನು ಮಾಡ್ತಾ ಇದ್ದೀನಿ ಸರ್. 32 ಫೀಟ್ ಅಗಲ ಶೆಡ್ ಮಾಡಿದೀನ್ರಿ, ಲೇಬರ್ ಕ್ವಾರ್ಟರ್ಸ್ ರೀ, ನಮ್ಮ ಆಫೀಸ್ ರೂಮ್ ಎಲ್ಲ ಮಾಡಿದೀನ್ರಿ. ಆಮೇಲೆ ಎರೆಒಳಗೊಬ್ಬರ, ಆಮೇಲೆ ಗೋನಂದ ಜಲ, ಎರೆ ಜಲ, ಡಿ ಕಂಪೋಸರ್, ಆಮೇಲೆ ಜೀವಾಮೃತ, ಗೋಕೃಪಾಮೃತ ಎಲ್ಲ ನಾ ತಯಾರು ಮಾಡಿದೀನಿ ಸರ್. ನೀವು ಕಾಂಟ್ರಾಕ್ಟ್ ಮಾಡ್ತಾ ಇದ್ದಂತವ್ರು ಒಮ್ಮೆಗೆ ಕೃಷಿಗೆ ಬಂದ್ರಿ, ಹಿಂದಿನ ಹಿರಿಯರ ಕೃಷಿ ಇತ್ತು, ಆದ್ರೂ ಕೂಡ ಈಗೇನು ಬದಲಾವಣೆ ಮಾಡಿಕೊಂಡು ಸಾವಯವ ಕೃಷಿ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಅಂತ ಶುರು ಮಾಡಿದ್ರಿ. ಈ ಎಲ್ಲಾ ಚಟುವಟಿಕೆಗಳನ್ನ ನೀವು ಇಷ್ಟು ಕಡಿಮೆ ಅವಧಿಯೊಳಗ ಹೆಂಗ್ ಶುರು ಮಾಡಿದ್ರಿ? ಇದನ್ನು ಒಂಥರ ರಕ್ತದೊಳಗ ಜೀನ್ಸ್ ಹತ್ತಾರ ಸರ್, ಆ ತರ ಅನ್ಕೊಳ್ಳಿ. ತಂದೆಯವರು ನಮ್ ತಾತ ಅಲ್ರಿ, ನಮ್ಮ ಅಣ್ಣವರು ಅಲ್ರಿ, ಅವರು 30-40 ಅವ್ರು ಮಾಡಿದಾರೆ. ಅದಿತ್ತು ಅಂದ್ರೆ ಬರ್ತಾರೆ. ನಮ್ ತಂದೆಯವ್ರ ಸಂಗೀತಗಾರ್ರಿ, ನಾನು ಸಂಗೀತಗಾರ ಇದ್ದೀನಿ, ಎಲ್ಲಿ ಕಲ್ತಿಲ್ಲ, ಯಾರು ಕಲಿಸಿಲ್ಲ. ಆ ತರ ಇದನ್ನು ಒಂದು ಬಂದು ಸರ್, ಗಿಫ್ಟ್ ಅನುಭವ ಸರ್. ಆದ್ರೆ ಈಗ ಏನಾಗ್ತದ, ಏನ್ ಬದಲಾವಣೆ ಆಗಿರುವಂತಹದನ್ನ ನಾವು ನೋಡ್ತಾ ಇದೀವಿ. ಆ ಬದಲಾವಣೆಗಳನ್ನ ನಮ್ಮ ಕೃಷಿ ಒಳಗ ನಮ್ಮ ಬದುಕಿನೊಳಗ ತಗೋಬೇಕಾಗ. ಹಿಂದಿನ ಕೃಷಿ ಇದು ಏನದವ್ ಸರ್, ಒಂದ್ ಸ್ವಲ್ಪ ಹಳೆ ಇದು ಏನದವ ಮಾಡ್ಕೋತೀವಿ. ಈಗ ಹೊಸ ಏನ್ ಬಂದವ ಅವೆಲ್ಲ ಎಲ್ಲ ಕಡೆ ನೋಡಿರ್ತೇವ್ರಿ ಸರ್, ನೋಡಿದೀನಿ. ಹಿಂಗ್ ಮಾಡಿದ್ರೆ ಹಿಂಗ ಆಗ್ತದ ಅನ್ನೋದು ಒಂದು ನನ್ನಷ್ಟಕ್ಕೆ ನಾನೇ ಒಂದು ಸ್ಕೆಚ್ ಹಾಕೊಂಡು ಒಂದ್ 2-3 ಸ್ಕೆಚ್ ಮಾಡ್ಕೋತೀನಿ. ಅದ್ರಾಗ ಈ 3 ಒಂದ್ ಫೇಲ್ ಮಾಡ್ತೀನಿ, 2 ಮತ್ತೊಂದ್ ಇದು ಮಾಡಿ ಒಂದ್ ಫೈನಲ್ ಮಾಡಿ ಆ ಕೆಲಸ ನಾ ಮಾಡ್ತೀನಿ. ಆ ಇದ್ರೊಳಗೆ ನಾ ಸಕ್ಸಸ್ ಕಾಣ್ತೀನಿ. ಅಂದ್ರೆ ಹೆಂಗ್ ಶುರು ಮಾಡಿದ್ರಿ ನೀವು? ಯಾರು ನಿಮಗೆ ಮಾರ್ಗದರ್ಶನ ಮಾಡಿದ್ರು? ಇಂಥದ್ದು ಒಂದು ತಂತ್ರಜ್ಞಾನ ಐತಿ, ನೀವು ಇದನ್ನ ಬಳಸ್ಕೊಳ್ರಿ, ಇದರಿಂದ ಉಪಯೋಗ ಆಗ್ತದೆ ಅನ್ನುವಂತ ಮಾತನ್ನ ಹೇಳೋರೊಬ್ರು ಬೇಕಾಗ್ತದೆ. ಈಗ ನಾವು ಗೋವುಗಳು ಸಾಕಿದೀವಿ ಸರ್. ಗೋವುಗಳು ಏನೋ ಅಚಾನಕ್ ಆಗಿ ಡೆತ್ ಅದು ಅಂದ್ರೆ ಅದು ಸುಮ್ ವೇಸ್ಟ್ ಮಾಡೋ ಬದಲು ಅದಕ್ಕೆ ಒಂದು ಗೋ ನಂದಾಜಲ ಅಂತ ಕನೇರಿ ಮಠದ ಅಜ್ಜರು ಯೂಟ್ಯೂಬ್ ಒಳಗೆ ನೋಡಿದ್ದೇವು, ಅಲ್ಲಿ ಹೋಗಿದ್ದೇವ್ ನೋಡ್ರಿ ಸರ್. ನೋಡಿದ್ದೆ ಹೋಗಿದ್ದೇವ್ರಿ ಸರ್. ಬರೇ ಯೂಟ್ಯೂಬ್ದಾಗ ನೋಡಿನ ಮಾಡಂಗಿಲ್ರಿ, ಕೆಲವೊಂದೊಂದು ಜಾಗಿ ಹೋಗಿ ನೋಡ್ಕೊಂಡ್ ಬಂದನು ಮಾಡ್ತಿರ್ತೀನಿ ಸರ್. ಅದ್ರಾಗ ಅಲ್ಲಿ ಏನ್ ಮಾಡಿದ್ರೆ ನಾವ್ ಏನ್ ಮಾಡಿದ್ರೆ ಹೆಂಗ ಆಗ್ತದ, ಅದಕ್ಕಿಂತ ಒಳ್ಳೇದಾಗ್ತದೇನೋ ಅಂತ ಏನೋ ಒಂದು ಇದು ಮಾಡ್ಕೊಂಡು ನನ್ನಷ್ಟರದಾಗೆ ನಾನೇ ಫೈಟ್ ಮಾಡ್ಕೊಂಡು ಒಂದು ನಿರ್ಧಾರ ಮಾಡಿ ಮಾಡ್ತೀನಿ, ಅದು ಸಕ್ಸಸ್ ಆಗ್ತದೆ. ಏನಂದ್ರೆ ಗೋ ನಂದಾಜಲ ಅಂದ್ರೆ ಒಂದು ಹಸು ಡೆತ್ ಆಯ್ತು, ಅಚಾನಕ್ ಏನೋ ಕಾರಣಾಂತರದಿಂದ ಸತ್ತಿರ್ತದೆ. ಅದಕ್ಕೆ ಹಡ್ಡಿ ಮುಚ್ಚೋ ಬದಲು ಒಂದು ಹೌದು ಮಾಡಿದೀನಿ ಸರ್ ದೊಡ್ಡದು. ಆ ಹೌದಿನೊಳಗೆ ಹಾಕಿ ಅದರಷ್ಟು ಅದನ್ನ ಗೋಮಯ ಹಾಕ್ತಿರ್ರಿ, ಅಂದ್ರೆ ಸೆಗಣಿ. ಆಮೇಲೆ ಅದ್ರ ಗೋಮೂತ್ರ ಒಂದು 500-600 ಲೀಟರ್ ಗೋಮೂತ್ರ ಹಾಕಿ ಆ ಗೋ ಎಷ್ಟು ವೇಟ್ ಇರ್ತದ ಅಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ ಸರ್. ಹಾಕಿ ಅಂದ್ರೆ ಆಕಳ ತೂಕ ತೂಕ ಎಲ್ಲ ಇವೆಲ್ಲ ಹಾಕಿ ಅದ್ರ ಸ್ಮೆಲ್ ಬರಲಾರದ ಒಂದು ಟ್ಯಾಬ್ಲೆಟ್ಸ್ ಸಿಗ್ತಾವ್ರಿ, ಇಲ್ಲಾಂದ್ರೆ ನಮ್ ಪಪ್ಪಾಯಿ ಹಣ್ಣಿನ ಜ್ಯೂಸ್ ಮಾಡಿ ಹಾಕಿ ಒಳಗೆ ಹೊಲಸು ಬೀಳಾರ್ದಂಗ ಮುಚ್ಚಿಬಿಟ್ಟಿ ಅಂದ್ರೆ ಸ್ಮೆಲ್ ಬರಂಗಿಲ್ಲ, ಏನೂ ಇಲ್ಲ. ಅದು ಒಂದು 6 ದಿವಸ ಇದ್ ಮಾಡಿದ್ರೆ ಎಲ್ಲ ಕೋಡ ಕುರ ಎರಡು ಬಿಟ್ಟು ಉಳಿಕಿದೆಲ್ಲ ಕರಗಿರ್ತದೆ ಸರ್, ಕಳಿಸಿರ್ತದಲ್ಲ ಎಲ್ಲ ಲಿಕ್ವಿಡ್ ಆಗಿಬಿಡ್ತದೆ ಸರ್. ಲಿಕ್ವಿಡ್ ಆಗ್ತದೆ ಹಾ, ಬಿಡ್ತೀವಿ ಸರ್. ಅದನ್ನ ಹೆಂಗ ಉಪಯೋಗ ಮಾಡ್ತೀರಿ, ಅದೇದಕ್ಕೆ ಉಪಯೋಗ? ಅದು ಯಾವುದೇ ಬೆಳೆಯಲ್ಲಿ ಸರ್, ಅದಕ್ಕ ಒಂದು ಲೀಟರ್ ನೀರಿಗೆ 4 ml ಈ ಚಿಲ್ಲಿ ಇದಕ್ಕೆ ಒಂದು 6 ml ಈ ತರ ಸ್ಪ್ರೇ ಮಾಡ್ಕೋತ ಹೋದ್ರೆ ಯಾವ ಥ್ರಿಪ್ಸ್ ಬರಂಗಿಲ್ಲ, ಯಾವ ರೋಗ ಬರಂಗಿಲ್ಲ, ಬೆಳವಣಿಗೆ ಫಾಸ್ಟ್ ಆಗ್ತದೆ ಸರ್. ಹಾ ಸರ್, ಅದು ನನ್ನ ಪುಣಾ ಲ್ಯಾಬಿಗ್ನು ಕೊಟ್ಟು ಕಳಿಸಿ ಟೆಸ್ಟ್ ಮಾಡಿಸಿನ್ರಿ. ಟೆಸ್ಟ್ ರಿಪೋರ್ಟ್ ನಾಗ ಎಲ್ಲದರಾಗೂ ಎಷ್ಟು ಇರಬೇಕು ಅದಕ್ಕಿಂತ ಜಾಸ್ತಿ ಇದ್ರೊಳಗೆ ಅದ ಸರ್. ಹಾ ಸರ್, ಅಂದ್ರೆ ಎಲ್ಲ ಪೋಷಕ ಎಲ್ಲ ಪೋಷಕಾಂಶಗಳು ಅದಾರ ಸರ್. ಹಾ ಸರ್, ಅದನ್ನ ಮೊದ್ಲ ನೀವೇ ಉಪಯೋಗ ಮಾಡಿದ್ರಿ? ಆಮೇಲೆ ನಾ ಪಹಿಲೆ ಫಸ್ಟ್ ನಾನು ಉಪಯೋಗ ಮಾಡಿ ನನ್ನ ಗ್ಯಾರಂಟಿ ಅನ್ಸ ಬಳಿಕೆ ಬೇರೆದವ್ರಿಗೂ ಈಗ ಸಾಕಷ್ಟು ಜನ ತರ್ಸ್ಕೊತಾ ಇದ್ದಾರೆ ಸರ್. ಬೆಂಗಳೂರು ಮೈಸೂರದವರು ಕಡೆ, ಬಳ್ಳಾರಿ, ಚಿತ್ರದುರ್ಗ ಎಲ್ಲ ಕಡೆ ಹೋಗ್ತಿರ್ತಾರೆ ಸರ್. ಎಲ್ಲ ಕಡೆಯಿಂದ ರೈತರು ತರ್ಸ್ಕೊತಾ ಇದ್ದಾರೆ ಸರ್. ಅದ್ರ ಬಗ್ಗೆ ನೀವೇನಾದ್ರೂ ಹೇಳಿದ್ರಿ ಮಂದಿಗೆ, ಪ್ರಚಾರ ಮಾಡಿದ್ರಿ ಇದು ಹಿಂಗದ ನನ್ನಲ್ಲಿ ಅಂತೇಳಿ, ಅಥವಾ ನೀವು ಮಾಡಿದಂತಹ ಕೃಷಿ ನೋಡಿ ನಿಮ್ ಬೆಳೆಗಳ ಆರೋಗ್ಯ ನೋಡಿ ಅವ್ರು ಪಸಂದ್ ಆಗಿ ಅದನ್ನ ತರಿಸೋಳಾಗ? ಅಂದ್ರೆ ನಮ್ಮ ಗುಲ್ಬರ್ಗ ಡಿಸ್ಟಿಕ್ದ ಅಂದ್ರೆ ಇವರು ಆರ್ಗ್ಯಾನಿಕ್ ಪಿತಾಮ ಅಂದ್ರೂ ಏನ್ ಕಮ್ಮಿ ಇಲ್ಲ ಯಾರಂದ್ರೆ ರಂಗ ಕಸ್ತೂರಿ ಮುಡುಬಳು ಸರ್. ಯಾಕಂದ್ರೆ ಅವರು ಶೋಕಿಗೆ ಇದು ಮಾಡಂಗಿಲ್ಲ, ಎಲ್ಲಿ ಇದು ಇರ್ತದೋ ಅಲ್ಲಿ ಹೋಗಿ ಆರ್ಗ್ಯಾನಿಕ್ ಬದಲ್ದಾಗ ಬಹಳಷ್ಟು ಅವರಷ್ಟು ಶ್ರಮ ಪಡೋರು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾರು ಇಲ್ಲ ಅಂತ ನನಗನ್ನಿಸ್ತದೆ. ಅವರು ನಮ್ ಹತ್ರ ಒಂದು ನಾಲ್ಕು ಜನ ಬಂದು ಯೂಟ್ಯೂಬ್ ನಾಗ ಹಾಕಿದ್ರು ಸರ್. ಆ ಇದರಲ್ಲಿಂದ ಪ್ರಚಾರ ಆಯ್ತು. ಅಂದ್ರೆ ವಿಡಿಯೋ ಮಾಡಿದ್ರೆ ಕೃಷಿ ವಿಡಿಯೋ ಮಾಡಿದ್ರೆ ಅದರಿಂದ ಸಾಕಷ್ಟು ನಿಮಗೆ ಪ್ರಚಾರ ಸಿಕ್ಕಿದೆ. ಗೋ ನಂದಾಜಲ ಈಗ ನೀವು ಎಷ್ಟು ತಯಾರು ಮಾಡ್ತಾ ಇದ್ದೀರಿ? ಈಗ ನನ್ನ ಹತ್ರ ಸುಮಾರು ಒಂದು 5,000-6,000 ಲೀಟರ್ ಇದೆ. 5,000-6,000 ಲೀಟರ್. ಈಗ ಅಕಸ್ಮಾತ್ ಜಾನುವಾರುಗಳು ಸತ್ತು ಅಂತಂದ್ರೆ ಅವನ್ನ ಸಂಸ್ಕಾರ ಮಾಡಿ ಈ ರೀತಿ ನೀವು ಗೋ ನಂದಾಜಲ ತಯಾರು ಮಾಡ್ತೀರಿ? ಈಗ ಒಂದ್ಸಲ ಮಾಡಿದ್ರಿ, ಆಮೇಲೆ ಮತ್ತೆ ಅದ್ರ ನಂತರ ಇಂಥ ತಯಾರು ಮಾಡುವಂತಹ ಘಟನೆಗಳು ಆದವು ಅಂತೀರಿ ಮತ್ತೆ? ಇಮೇಲೆ ಸುಮಾರು ಎಲ್ಲರೆ ಸುತ್ತಮುತ್ತಿನ ಊರಾಗ ಏನಾರ ಆಗಿದ್ದು ಅಂದ್ರೆ ಅವ್ರು ನನ್ನ ಫೋನ್ ಮಾಡ್ತಾರೆ. ಈಗ ನೋಡ್ರಿ ರೇವಣ ಸಿದ್ದಪ್ಪ, ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ಈಗ ಜಾನುವಾರುಗಳು ಸತ್ತು ಅಂತಂದ್ರೆ ಅದಕ್ಕೆ ಸರಿಯಾಗಿ ಸಂಸ್ಕಾರ ಮಾಡೋದಿಲ್ಲ ಸರ್, ಹಂಗೆ ಅದನ್ನ ನಿಸರ್ಗಕ್ಕೆ ಬಿಟ್ಟು ಬಿಡ್ತೀವಿ, ಹಂಗೆ ಕೊಳತು ಹೋಗುವಂತ ಸಾಧ್ಯತೆಗಳು ಇದ್ದೇ ಇರ್ತಾವ, ಅದನ್ನ ನಾವು ನೋಡ್ತಾ ಇರ್ತೀವಿ. ಈಗ ತಾವು ಏನು ಇದನ್ನ ಮಾತನ್ನ ಹೇಳಿದ್ರಿ, ಇದ್ರ ನಂತರ ನಿಮ್ಮ ಸುತ್ತಮುತ್ತಲ ಏನು ಜಾನುವಾರುಗಳು ಸತ್ತಾಗ ಅವುಗಳನ್ನ ಇದೇ ರೀತಿ ಬಳಸ್ಕೊಳ್ತಾ ಇದ್ದಾರೆ ರೈತರು? ಇಲ್ಲ ಸರ್, ಇನ್ನೂ ಯಾರು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಆದ್ರೆ ನೀವು ಅದ್ರ ಬಗ್ಗೆ ಅವ್ರಿಗೆ ತಿಳುವಳಿಕೆ ಮಾಡಿಕೊಡ್ತಾ ಇದ್ದೀರಿ? ಯಾರು ಬರ್ತಾರ ಅವ್ರಿಗೆ ಹೇಳ್ತಿದ್ರೆ ಸರ್, ಸಾಧಾರಣ ಇದು ಮಾಡಬೇಕು ಅಂದ್ರೆ ಗೋವುಗಳು ಕಟ್ಟಿರ್ಲೇಬೇಕು ಸರ್, ಬಂದು ತರ್ತೀನಿ ಅಂದ್ರೆ ಆಗಂಗಿಲ್ಲ, ಎಲ್ಲ ಸಿಗ್ಬೋದು ಸರ್, ಬೆಲ್ಲ ಸಿಗ್ಬಹುದು, ಗೋಮೂತ್ರ ಸಿಗ್ಬೇಕಲ್ಲ ಸರ್, ಗೋಮಯ ಸಿಗ್ಬೇಕಲ್ಲ, ಅದಕ್ಕೇನ್ ಮಾಡೋದು ಸರ್, ಅವ್ ಇದ್ರೇ ಇದು ಮಾಡೋದಕ್ಕೆ ಸಾಧ್ಯ. ಈಗ ನಿಮಗ ಹಂಗ ಒಂದ್ ವೇಳೆ ಗೊತ್ತಾಯ್ತು ಯಾರಾದ್ರೂ ಹೇಳಿದ್ರು ಅಂತಂದ್ರೆ ನೀವು ಅಲ್ಲಿ ಹೋಗಿ ಕಳೆ ಬರ ತಂದು ಸಂಸ್ಕಾರ ಮಾಡಿ ಮಾಡ್ತೀರಿ ಸರ್? ನೀವು ತಯಾರು ಮಾಡ್ತಾ ಇರ್ತೀರಿ ಸರ್? ನಾನು ಅದನ್ನೇ ಕೇಳೋದು. ಹೌದು ಸರ್. ಈಗ ನಮ್ಮ ಗುಲ್ಬರ್ಗದಲ್ಲಿ ನಾಗನಹಳ್ಳಿ ಇದ್ರಲ್ಲಿ ನಮ್ಮ ಚಂದ್ರಕಾಂತ್ ಹಿ ಗುತ್ತಿಯದರ್ ಅಂತ ಅದಾರಲ್ಲ ಸರ್, ಮಲ್ಲಿಕೆ ಸಾಹೇಬ್ ಹತ್ರದಾರ ಸರ್, ಅವ್ರದ್ದು ಇದ್ರೊಳಗೆ ಒಂದು ಏನೋ ದೊಡ್ಡ ಹೊಳ ಮುಟ್ಟಿ ಸಪ್ತರಿ, ಅವ್ರು ಫೋನ್ ಮಾಡಿದ್ರು ನನಗೆ, ಆಯ್ತು ಮೇಲೆ ಕೊಟ್ಟು ಕಳಿಸ್ರಿ ನಮ್ಗೆ ಅಂತ ಹೇಳಿದ್ರಿ, ಅದು ಮಾಡ್ತೀರಿ. ಓಹೋ, ಅಂದ್ರೆ ಹಿಂಗ ಮಾಹಿತಿನೂ ಬರ್ತದ ನಿಮಗ? ಹಂಗೆ ನಾನು ಔಷಧ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಫೋನ್ ಮಾಡಿದ್ರಿ, ಹಿಂಗ್ ಸೌಕರ್ಯ ಅಂದ್ರೆ ಆಯ್ತು ಮೇಲೆ ಕೊಟ್ಟು ಕಳಿಸ್ರಿ ನಾನು, ಅವ್ರು ಅಲ್ಲಿದೆ ಒಂದು ಗಾಡಿ ಕೊಟ್ಟು ಕಳ್ಸಿದ್ರು ನಾವು ಇದು ಮಾಡಿದ್ರು. ಈಗ ಅಂದಾಜು ಎಷ್ಟು ಹಿಂಗ ಜಾನುವಾರುಗಳು ತಮಗೆ ಸಿಕ್ಕಾವಂತೀರಿ? ನಮ್ಮಲ್ಲಿ ಒಂದು 3-4 ಜಾನುವಾರುಗಳು ಸರಿ ಹೋಗಿದ್ದಾವೆ ಸರ್, ಇವರು ನಮ್ ಚಂದ್ರಕಾಂತ್ ಮಾಲಕರು ಒಂದು ಕೊಟ್ಟು ಕಳಿಸಿದ್ರಿ, ಅದೊಂದು ಮಾಡಿದಾರೆ ಸರ್. ಇನ್ ಸಣ್ಣ ಸಣ್ಣ ಕರುಗಳು ಹಂಗ ಹಿಂಗ ಏನಾದ್ರು ಇದ್ದಿದ್ರು ಅವನು ಹಾಕ್ಬಿಡ್ತೀರ ಅಲ್ಲಿ ಒಳಗೆ, ಅದ್ರ ಪ್ರಮಾಣದಾಗ ಅವೆಲ್ಲ ಹಾಕಬೇಕು ಸರ್, ಏನ್ ಇದು ಆ ತೂಕ ಅದಕ್ಕೆ ಬೇಕು ನೋಡಿ ಸರ್, ಹಂಗಿದ್ರೆ ಅದು ಆಗ್ತಿರಿ ಇಲ್ಲ ಆಗಂಗಿಲ್ರಿ. ಬಹಳ ಒಳ್ಳೆ ಕೆಲಸ ಇದು. ಯಾಕಪ್ಪ ಅಂತಂದ್ರ ಈಗ ಒಂದು ಸಂಸ್ಕಾರ ಆಗ್ತದ, ಅದ್ರ ಜೊತೆಗೆ ಶರೀರ ಮತ್ತೆ ನೆಲಕ್ಕೆ ಹೋಗಿ ಮಣ್ಣಿಗೆ ಸೇರಿ ಅದು ನಮಗೆ ನಮ್ಮ ರೈತರಿಗೆ ಒಂದು ಒಳ್ಳೆ ಪೋಷಕ ತತ್ವವಾಗಿ ಪರಿಣಮಿಸ್ತದೆ, ಮತ್ತೆ ಮಣ್ಣಿನ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ ಸರ್. ಬೆಳೆಗಳ ಆರೋಗ್ಯದ ಜೊತೆಗೆ ಅದರ ಇಳುವರಿ ಜೊತೆಗೆ ಮತ್ತೆ ಮಣ್ಣಿನ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ. ಈಗ ಸಾಕಷ್ಟು ಬೆಳೆಗಳನ್ನ ತಾವು ಬೆಳೀತಾ ಇದ್ದೀರಿ, ಕಬ್ಬು ಬೆಳೀತಾ ಇದ್ದೀರಿ, ತೊಗರಿ, ಹತ್ತಿ, ತೋಟಗಾರಿಕಾ ಬೆಳೆಗಳನ್ನ, ದ್ರಾಕ್ಷಿ ಬೆಳೀತಾ ಇದ್ರಿ, ಉಳ್ಳಾಗಡ್ಡಿ ಬೆಳೀತಾ ಇದ್ರಿ, ಬಾಳೆ ಕೂಡ ತಾವು ಬೆಳೀತಾ ಇದ್ರಿ ಮೊದ್ಲ, ಆದ್ರೆ ಈಗ ಬೆಳೀತಾ ಇಲ್ಲ ನೀವು ಬಾಳೆ. ಇಷ್ಟೆಲ್ಲಾ ಬೆಳಿ ಬೆಳೀತಾ ಇದ್ರಿ, ಅದ್ರ ಜೊತೆಗೆ ಬಯೋಗ್ಯಾಸ್ ಮಾಡ್ತಾ ಇದ್ದೀರಿ, ವರ್ಮಿ ಕಂಪೋಸ್ಟ್ ಮಾಡ್ತಾ ಇದ್ದೀರಿ, ಎಷ್ಟೆಲ್ಲಾ ಜನ ನಿಮ್ಮಲ್ಲಿ ನಿಮ್ ಸಹಾಯಕ್ಕಿದ್ದಾರೆ? ಹೆಂಗ ನೀವು ಇದನ್ನ ನಿರ್ವಹಣೆ ಮಾಡ್ತೀರಿ? ಇಷ್ಟೆಲ್ಲ 40 ಎಕರೆ ಜಮೀನ್ ನಿರ್ವಹಣೆ ಮಾಡೋದಂದ್ರೆ ಬಹಳ ಕಷ್ಟದ ಕೆಲಸ. ಕಷ್ಟದ ಕೆಲಸ. ನಂದು ಬೆಳಿಗ್ಗೆ ಎದ್ದ ತಕ್ಷಣ ನಂದು ಅದೇ ಕೆಲಸ ಸರ್. ನನ್ನ ಎರಡು ಮಕ್ಕಳು ಅದಾರ ಸರ್, ಒಬ್ರದ್ದು BSc ಮುಗಿದ, ಒಬ್ರದ್ದು BCOM ಮುಗಿದ, ಅವೆರಡು ಅವರಿಬ್ರು ಅದೇ ಮಾಡ್ತಾರೆ ಕೆಲಸ. ಆಮೇಲೆ 4 ಜನ ಆಳುಗಳು ಅವರಿಗೆ ಕಲಸದ ನಂತರ ಕೃಷಿಗೆ ನೀವು ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಸರ್. ಅವರು ಖುಷಿಯಿಂದ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ರಿ ಸರ್. ಇದಕ್ಕೆ ಕಾರಣ ಅಂದ್ರೆ ಕೊರೋನಾ ಅನುಭವ ಸರ್. ಕೊರೋನಾ ಎಲ್ಲಾನು ಪಾಠ ಕಲಿಸಿದ ಸರ್. ನಿಜ ನಿಜ. ಅಂದ್ರೆ ಈಗ ತಮ್ಮ ಮಕ್ಕಳ ಭವಿಷ್ಯದಲ್ಲ, ಇದು ಕೃಷಿ ಜೊತೆಗೆ ಮುಂದುವರಿತಾರೆ? ಮುಂದುವರಿತಾರೆ. ಸಾಕಷ್ಟು ನೀವು ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ರಿ, ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಳಿ? ಬದಲಾವಣೆ ಹಾ ಸರ್. ಈಗ ನನ್ನ ಅನುಭವದ ಪ್ರಕಾರ ಅಂದ್ರೆ ಸರ್, ಈಗ ಸಿಟಿಯಲ್ಲಿ ಮಕ್ಕಳು ಇಟ್ಟು ಅವರಿಗೆ ನೌಕರಿ ಹಚ್ಚಿ ಇದು ಮಾಡಕ್ಕಿಂತ ಹೊಲದಾಗಿದ್ದು ಆರಾಮಿದ್ರೆ ಅಂದ್ರೆ ಅದಕ್ಕೆ ದೊಡ್ಡದು ಸಂಪತ್ತು ಯಾವುದು ಅಲ್ಲ. ನನ್ನೊಂದು ಅಭಿಪ್ರಾಯದಿಂದ ನಾ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಸರ್. ನಮ್ಮ ಮಕ್ಕಳಿಗಾದ್ರೂ ಅವರಿಗಾದ್ರೂ ಅದ್ರ ಬಹಳ ಆಸಕ್ತಿ ಅದ ಸರ್, ಎರಡೂ ಮಕ್ಕಳಿಗೆ ಸರ್. ಹಾ ಸರ್. ಈಗ ಏನು ಸಾವಯವ ಕೃಷಿ ಮೊದ್ಲಿಂದ ನೀವು ಶುರು ಮಾಡಿದ್ರಿ, ಹಿಂದಕ್ಕಂತೂ ಹಿರಿಯರು ಕೃಷಿ ಮಾಡ್ತಾ ಇದ್ರು, ಅದಕ್ಕೆ ಮತ್ತೆ ನೀವು ಮಾಡಿದಂತಹ ಕೃಷಿಗೆ ಯಾವಾಗ ನಿಮಗೆ ವ್ಯತ್ಯಾಸ ಗೊತ್ತಾಯ್ತು ನಾವು ಮಾಡ್ತಾ ಇರುವಂತಹ ಒಳ್ಳೆ ಕೃಷಿ ಇದೆ? ಈಗ ನಾವು ಕೃಷಿ ಪೈಲ ನಮ್ಮ ತಂದೆಯರಲ್ಲಿ ನಮ್ಮ ಬ್ರದರಲ್ಲಿ ಅವ್ರು ಮಾಡೋ ಟೈಮ್ದಾಗ ಆದ್ರೆ ನೋಡಿ, 1,000 ವರ್ಷಿ 1,000 ಟ್ರ್ಯಾಕ್ಟರ್ ನಾವು ತಿಪ್ಪೆ ಗೊಬ್ಬರ ಸುತ್ತಮುತ್ತ ಒಂದು 4-5 ಊರು ಸೆಂಟರ್ದಾಗ ನಮ್ ತೋಟ ಬರ್ತದೆ ಸರ್. ಅಳಗಿ ಅಂತ ಬರ್ತು, ಶಿರ್ವಾಳ, ಬಂಕ್ಲಿಗಿ, ಗೌರ, ದಿಕ್ಸಂಗಿ, ಆಮೇಲೆ ಹಟ್ಟಿ, ಉಡ್ಚಾನಟ್ಟಿ, ಬೋಸ್ಗ, ದುದ್ದುಣಿಗಿ, ಮಂಗಳೂರ, ಇಷ್ಟೂರು ಸೆಂಟರ್ದಾಗ ಅದ ಸರ್ ನಮ್ ತೋಟ. ಸ್ವಲ್ಪ ಒಂದ್ ಕಿಲೋಮೀಟರ್ ಹೆಚ್ಚು ಕಮ್ಮಿ ಅಷ್ಟೇ. ಎಲ್ಲಾ ಕಡೆಯಿಂದ ಪೈಲ ತಿಪ್ಪೆ ಗೊಬ್ಬರ ಹೊಡೆಯವ್ರು ನಾವೇ ಸರ್, ಯಾರು ಹೊಡಿತಿರ್ಲಿಲ್ಲ. ಒಂದ್ ಸಾವಿರಕ್ಕಿಂತ ಜಾಸ್ತಿ ಹೊಡಿತಿದ್ದೇವೆ. ಹಾ ಸರ್. ಎಲ್ಲಿ ಸಿಗ್ತಾರೆ ಅದರಿಂದ ನಿಮ್ಮ ಮಣ್ಣಿನ ಆರೋಗ್ಯ ಕೂಡ ಇವತ್ತಿಗೂ ಅದು ಕಾಪಾಡಿಕೊಂಡು ಬಂದ್ವಿ ಸರ್. ಈಗ ನೀವು ಕಬ್ಬು ಬೆಳೀತಾ ಇದ್ರಿ, ಹತ್ತಿ ಬೆಳೀತಿರಿ, ದ್ರಾಕ್ಷಿ ಬೆಳೀತಾ ಇದ್ರಿ, ಇಳುವರಿ ಹೆಂಗ ಅನಿಸ್ತದ ನಿಮಗೆ? ಅಂದ್ರೆ ತೃಪ್ತಿ ಅನಿಸ್ತದ ನೀವು ಬರುವಂತಹ ಒಂದು ಇಳುವರಿ ಸಾವಯವದೊಳಗೆ ಮಾಡ್ತಾ ಇದ್ರಲ್ಲ ಬರ್ತದೆ ಸರ್, ಸಾಕಷ್ಟು ತೃಪ್ತಿ ಅನಿಸ್ತದೋ ಅಥವಾ ಇನ್ನೂ ಇದು ಬರಬೇಕು ಅಂತ ಹೇಳ ಅನಿಸ್ತದ? ಇದಕ್ಕೆ ನಾವು ಇಷ್ಟು ಇದು ಮಾಡ್ಲಾಗತ್ತೆ, ಬಟ್ ನಿಸರ್ಗನೂ ಸ್ವಲ್ಪ ಸಾಲ್ ಕೊಡಲಿ, ಹೋದವರು ಸೊಟ್ಟೆ ಮಳೆ ಬರಲಿಲ್ಲ. ನಾನು ಈಗ ಇಸ್ರೇಲ್ ಮಾದರಿ ರಿಂಗ್ ಫಿಟ್ ಕಬ್ಬು ಹಚ್ಚಿದ್ದೀನಿ ಸರ್, 8-9 ಎಕರೆ ಕಬ್ಬು ಇದೆ ಸರ್. ಅದು ಹೆಂಗದು? ರೌಂಡ್ ಗಾರಿ ಹೊಡೋದು ಸರ್, ಡೆಪ್ತ್ 2 ಫೀಟ್, 2x2 ಅಗಲ ಹೊಡೋದು, ಅದು ಸುತ್ತ 20 ಕಣ್ಣಿಟ್ಟು ಹಚ್ಚಿದೆ ಸರ್. ಹಾ ಸರ್. ಹೋದ್ರೆ ಸೊಟ್ಟೆ ಮಳೆನೇ ಆಗಿ ಮಳೆ ಆಗ್ಲಿಲ್ಲ ಸ್ವಲ್ಪ ಇವರ ಇಳುವರಿ ಕಮ್ಮಿ ಆಗಬಹುದು ಸರ್. ಹಾ ಸರ್. ಯಾಕಂದ್ರೆ ದ್ರಾಕ್ಷಿ ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಮಾತಾಗ್ಬಿಟ್ಟಿದೆ ಸರ್, ಎಲ್ಲ ಬೋರ್ಗಳೆಲ್ಲ ನೆತ್ತು ಬಿಟ್ಟಿದ್ದು. ಆ ಇದಕ್ಕಾಗಿ ನಾ ಏನ್ ಮಾಡಿದೀನಿ ಸರ್, ಈ ವರ್ಷ ವಾಟರ್ ಹಾರ್ವೆಸ್ಟ್ ಅಂತ ಹೇಳಿ ಒಂದು 6 ಬೋರ್ವೆಲ್ ಮಾಡಿದೀನಿ ಸರ್. ಹೌದಾ? ಬೋರ್ವೆಲ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದೀನಿ. ಅಂದ್ರೆ ಮಳೆ ನೀರು ಸಂಗ್ರಹ ಆಯ್ತು, ಮಳೆ ಇಲ್ಲಾಂದ್ರು ಕೆನಲ್ ನೀರಿಂದ ನಮ್ಮ ಮೋಟರ್ ಕೂಡಿಸಿ ಅದಕ್ಕೆ ಪುನಶ್ಚೇತನ ಮಾಡ್ತಾ. ಅಂದ್ರೆ ನಿಮ್ಮ ತೋಟದೊಳಗ ಏನು ಮಳೆ ನೀರು ಸಿಗಬಹುದು ಅಥವಾ ನಿಮಗೆ ನೀರು ಬರ್ತದ ಅದನ್ನ ನೀವು ಮತ್ತೆ ರೀಚಾರ್ಜ್ ಮಾಡುವ? ಅದಕ್ಕೇನಾದ್ರೂ ಒಂದು ಕೆರಿ ಅದೇ ಏನಾದ್ರು ಮಾಡ್ಕೊಂಡಿದ್ರಿ, ಫಾರ್ಮ್ ಪಾಂಡ್ ಏನಾದ್ರು ಮಾಡ್ಕೊಂಡಿದ್ರಿ? ಅದು ಅದಾವ ಸರ್, ಎರಡ್ ಅದಾವ ಸರ್. ಎರಡು ಫಾರ್ಮ್ ಪಾಂಡ್ ಅದಾವ? ಎರಡ್ ಅದಾವ. ಎಷ್ಟೆಷ್ಟು? ಒಂದು 1.5 ಎಕರೆದಾಗ ಅದ ಸರ್, ಅದು ಒಂದು 1.25 ಎಕರೆದಾಗ ಸರ್. ಅದ್ರೊಳಗೆ ಸಂಪೂರ್ಣವಾಗಿ ಮಳೆ ನೀರು ಅದು ತುಂಬ್ತೇವ್ ಸರ್. ತುಂಬ್ತದ? ಹಾ ರೀ. ಮಳೆಗಾಲದಲ್ಲಿ ಎಲ್ಲ ಮೋಟರ್ಗಳು ಖಾಲಿ ಇರ್ತಾವಲ್ಲ ಸರ್, ಆ ಟೈಮ್ದಾಗ ಎಲ್ಲ ಅದು ತುಂಬಿಟ್ಟಿರ್ತೇವೆ. ಅವಶ್ಯ ಬಿದ್ದು ಮೋಟರ್ ನೀರು ಕಮ್ಮಿ ಆದವು ಅಂದ್ರೆ ಅದರಲ್ಲಿಂದ ಸ್ಟಾರ್ಟ್ ಮಾಡಿ. ಈಗ ಹಂಗಾದ್ರೆ ನಿಮಗೆ ನೀರಿನ ಕೊರತೆ ಆಗಬಾರದು ಯಾವತ್ತೂ? ಈ ವರ್ಷ ಈಗ ವಾಟರ್ ಹಾರ್ವೆಸ್ಟ್ ಈ ಸಲ ಸಾಕಷ್ಟು ಮಳೆ ಆಯ್ತು, ಸಾಕಷ್ಟು ಮಳೆನೂ ಆಗಿದೆ ಸರ್. ವಾಟರ್ ಹಾರ್ವೆಸ್ಟ್ ಮಾಡಿದೀನಿ ಈ ವರ್ಷ, 6 ಹೋಲಿಂಗ್ ಮಾಡಿದೇವೆ ಸರ್. ಈ ಸಕ್ಸಸ್ ಕಾಣುತ್ತೆ ಅಂದ್ರೆ ಇನ್ನು ಟೋಟಲಿ ನಮ್ಮ ಒಂದು 30-35 ಇರುತ್ತನ ಮೋಟರ್ಗಳು ಅದಾವ್ರಿ, ನಮ್ಮೆಲ್ಲಾನು ಮಾಡ್ತೇವ್ರಿ ಸರ್ ನೆಕ್ಸ್ಟ್ ಬ್ಯಾಸಿಗೆ ಒಳಗೆ ಸರ್. ಅಂದ್ರೆ ಸಂಪೂರ್ಣವಾಗಿ 40 ಎಕರೆ ನೀರಾವರಿ ಆಗ್ತದ? ಹನಿ ನೀರಾವರಿ ಮಾಡ್ಕೊಂಡಿದ್ದೀರಿ? ನಮ್ ಬ್ರದರ್ ನಮ್ಮೆಲ್ಲ ಕೂಡ ಒಟ್ಟು 100 ಎಕರೆ ಅದ್ರಿ, ಎಲ್ಲಾನು ಹನಿ ನೀರಾವರಿ ಇದ್ರಿ. ಎಲ್ಲ ಹನಿ ನೀರಾವರಿ? ಅಂದ್ರೆ ತನ್ನಷ್ಟಾನೇ ನೀರಾವರಿ ಆಗ್ತದ, ಮಿತವಾಗಿ ನೀರಾವರಿ ಆಗ್ತದ, ಎಷ್ಟು ಬೇಕಷ್ಟು ನೀರಾವರಿ. ಈಗ ಇಂಥ ಒಂದು ಸಂದರ್ಭದೊಳಗ ನೀವು ಒಂದು ಹೊಸ ತಂತ್ರಜ್ಞಾನ ಬಂತು ಅಂತಂದಾಗ ಅಥವಾ ಇದನ್ನ ಅಳವಡಿಸಿಕೊಳ್ಬೇಕು ಅಂತಂದಾಗ ನಿಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಯಾರು ವಿಜ್ಞಾನಿಗಳ ಸಹಾಯ ತಗೋತಾ ಇದ್ದೀರಿ, ಅಧಿಕಾರಿಗಳ ಸಹಾಯ ತಗೋತಾ ಇದ್ದೀರಿ? ಅಧಿಕಾರಿಗಳಂದ್ರೆ ತಾಲೂಕಿನ ADO ಸರ್ ಅವರು ಬರ್ತಾರೆ ಸರ್, ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಅವರು ಬಂದು ಹೋಗ್ತಾರೆ. ಮೇನ್ ಅಂದ್ರೆ ನಮ್ಗೆ ರಾಜು ತೆಗ್ಗೇಳಿ ಸರ್, KVK ಸರ್, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ ಅವರು ಬರ್ತಾ ಇರ್ತಾರೆ ಸರ್. ಅಫಜಲ್ಪುರ್ ಬಂದ್ರೆ ನಮ್ಮ ತೋಟಕ್ಕೆ ಬಂದೇ ಹೋಗ್ತಾರೆ ಸರ್, ಏನ್ ಹೇಳ್ತಾರೆ ನನಗೆ ಹೇಳ್ತಾರೆ, ಇಲ್ಲ ನಮ್ಮ ಮಗನಿಗೆ ಫೋನ್ ಮಾಡಿ ಹೇಳ್ತಾರೆ, ಅವ್ರದ್ದು ಬಹಳ ಹೆಲ್ಪ್ ಇದ್ರಿ ಸರ್ ಸರ್. ಈಗ ನೋಡ್ರಿ, ಸಾವಯವ ಕೃಷಿ ಅಂತಂದಾಗ ನಮ್ಮ ಬೆಳೆಗಳ ಆರೋಗ್ಯ ಒಂದು ನಿರೋಧಕ ಶಕ್ತಿ ಏನು ಅದೊಂದು ಸ್ವಲ್ಪ ಹೆಚ್ಚಾಗುವಂತದ್ದನ್ನ ನಾವು ನೋಡ್ತೀವಿ. ಅದರಿಂದಾಗಿ ರೋಗಗಳ ಬಾಧೆ ಆಗಲಿ ಅಥವಾ ಕೀಟಗಳ ಬಾಧೆ ಆಗಲಿ ಬಹಳಷ್ಟು ಕಡಿಮೆ ಆಗ್ತದ ಅನ್ನೋದು ಅನುಭವ. ತಮ್ಮ ಒಂದು ಬೆಳೆ ಆರೋಗ್ಯ ಯಾವ ರೀತಿ ಇರ್ತದ, ಇದ್ರ ಪ್ರಯತ್ನಗಳು ಏನದಾವ? ಈಗ ದ್ರಾಕ್ಷಿ ಬೆಳೆ ಇದಿಲ್ಲ ಸರ್, ಎಲ್ಲಾ ಬೆಳೆಗಳಿಗೆ ಏನ್ ರೋಗ ಇರ್ತಾವ ದ್ರಾಕ್ಷಿ ಒಂದಕ್ಕೆ ಅಷ್ಟಿರ್ತದೆ. ಹೌದು, ಬಹಳ ಸೂಕ್ಷ್ಮ, ಬಹಳ ಸೂಕ್ಷ್ಮ ಬೆಳೆ ಅಂದ್ರೆ ದ್ರಾಕ್ಷಿ ಬೆಳೆ ಸರ್. ಅದಕ್ಕೆ ನಾವು ಈ ವರ್ಷ ಈಗ ಈ ಅಕ್ಟೋಬರ್ ಚಟ್ನಿ ಅಂತ ಏನ್ ಮಾಡ್ತೇವೆ ಸರ್, ಅದು ಆದ ಬಳಿಕ ಫಸ್ಟ್ ಡಂಚಿಂಗ್ ಗೋನ್ ಅಂದಾಜೆಲ್ಲ ಎರೇಜೆಲ್ಲ ಇವು ಡಂಚಿಂಗ್ ಮಾಡಿದೇವೆ ಸರ್, ಡ್ರಿಪ್ನ ಮುಖಾಂತರ ಕೊಟ್ಟೆವು, ಸ್ಪ್ರೇನು ಮಾಡಿದೇವೆ. ಇಲ್ಲಿ ತನ 65 ದಿವಸ ಸಮೀಪ ಬಂತು, ಒಂದು ರೋಗನು ಬಂದಿಲ್ಲ ಸರ್. ಫುಲ್ ಆಗದೆ ಹಸರದಾವ, ಯಾವ್ದು ರೋಗ ಏನೂ ಇಲ್ಲ ಸರ್. ದ್ರಾಕ್ಷಿಯನ್ನ ನಾವು ಬಹಳ ಮಗು ನೋಡ್ಕೊಂಡಂಗ್ ನೋಡ್ತೀವಿ ಸರ್, ಅದಕ್ಕಿಂತಲೇ ಹೆಚ್ಚಿಗೆ ಸರ್. ಅಂದ್ರೆ ಗೋನಂದಾಜಲದಿಂದ ಅದಕ್ಕೆ ಬಹಳ ಸರ್, ಗೋನಂದಾಜಲದಿಂದ ಅದ ಸರ್. ಗೋ ಕೃಪಾಮೃತ ರೀ, ಜೀವಾಮೃತ, ಯಾವುದೇ ಬೆಳೆ ಅದಕ್ಕೆ ನಾವು ಇದು ಮಾಡ್ಕೊತ ಹೋದೇವ ಅಂದ್ರೆ ಆಮೇಲೆ ಭೂಮಿ ತಯಾರಾಗ್ತದೆ ಸರ್. ಬರೋಬ್ರಿ, ಬೆಳೆ ಅಷ್ಟೇ ಆಯ್ತಲ್ಲ, ಭೂಮಿ ತಯಾರಾಗ್ತದೆ, ಭೂಮಿ ಒಳಗೆ ಎರೆಹುಳ ತಯಾರಾಗ್ತಾವ್ರಿ, ಸಾಕಷ್ಟು ಮಳೆ ಆಗ್ತದೆ ಸರ್, ಬಿದ್ದನೀರೆಲ್ಲ ಓಡೋಗ್ತದೆ. ಯಾಕಂದ್ರೆ ಭೂಮಿ ಏನಾಗ್ಬಿಟ್ಟದ್ರಿ, ಪೂರ್ತಿ ಕಲ್ಲಾಗ್ಬಿಟ್ಟದ ಸರ್. ಬರೋಬ್ರಿ, ನಾವು ಫರ್ಟಿಲೈಸರ್ ಹಾಕಿ ಹಾಕಿ ಹಾಕಿ ಕಲ್ಲಾಗ್ಬಿಟ್ಟದ್ರಿ. ಬಿದ್ದಿದ ನೀರ್ ಹಳ್ಳಕ್ ಹೋಗ್ತಾರೆ, ಹಳ್ಳದ ನೀರ್ ಹೊಳಗಿ, ಹೊಳೆದ ನೀರ್ ಸಮುದ್ರಕ್ಕೆ ಹೋಗ್ಬಿಡ್ಲಾಗತ್ತರ, ಆ ತರ ಆಗತ್ತರಿ. ಇದು ಮಾಡೋದ್ರಿಂದ ಭೂಮಿ ಸ್ಪಂಜ್ ಆದಂಗ ಆಗ್ತದ, ಎರೆಹುಳ ತೆಳಗ ಮೇಲ ಇದ್ ಮಾಡೋದ್ರಿಂದ ಭೂಮಿ ಪಳ್ಳ ಆಗ್ತದ, ಬಿದ್ದಿದ ನೀರ್ ಹಿಂಗ್ ಬಿಡತ್ತರಿ, ಆ ಹಳ್ಳಗ ಬೋರ್ವೆಲ್ ಅಥವಾ ಬಾಯಿ ರೀಚಾರ್ಜ್ ಆಗ್ತದ ಸರ್. ಇದು ಜನ ತಿಳ್ಕೋಬೇಕು. ಅಂದ್ರೆ ನಿಮ್ಮ ತೋಟದೊಳಗೆ ಇದೇ ಒಂದ್ ಪ್ರಕ್ರಿಯೆ ನಡೆದ, ನಿಸರ್ಗದ ಪ್ರಕ್ರಿಯೆ ಬರುವಂತಹ ನೀರು ನಮ್ಮ ನೆಲದೊಳಗೆ ಇಂಗಬೇಕು. ಆಮೇಲೆ ಏನು ನಿಮ್ಮಲ್ಲಿ ಮಣ್ಣಿನೊಳಗೆ ಏನು ಸಾಕಷ್ಟು ಸಾವಯವ ಅಂಶ, ಸಾವಯವ ಇಂಗಾಲ ಇರಬಹುದು ಅಥವಾ ಬೇರೆ ಬೇರೆ ಪೋಷಕಾಂಶಗಳಿರಬಹುದು, ಜೀವಾಣುಗಳಿರಬಹುದು, ಅವುಗಳ ಒಂದು ಚಟುವಟಿಕೆ ಬಹಳ ಚಲೋ ಅದ ಅಂತ ಹೇಳಿ ತಾವು ಹೇಳ್ತಾ ಇದ್ರಿ. ಮಣ್ಣು ಕೂಡ ಮೆತ್ತಗದ, ಸಾಕಷ್ಟು ನೀರು ಹಿಡಿತದ, ಇದರಿಂದಾಗಿ ನಿಮ್ಮ ಬೋರ್ವೆಲ್ಗಳು ಕೂಡ ಸಾಕಷ್ಟು ನೀರಿನಿಂದ ತುಂಬಿಕೊಂಡಿದ್ದಾರೆ. ಹೋದ ವರ್ಷ ಒಂದು ಮಳೆ ಆಗಲಿಲ್ಲ, ತಮಗೂ ಗೊತ್ತಿದೆ ಸರ್. ಬಿಸಿಲಂತೂ ಎಷ್ಟಿತ್ತು ಅಂತ ಗೊತ್ತಿಲ್ಲ ಸರ್. ಕಬ್ಬಿ ನಾವು ನೀರೇ ಬೀಳಲಿಲ್ಲ ಸರ್. ಓಹೋ, ಒಣಗಲಿಲ್ರಿ ಕಬ್ಬ, ಯಾಕಂದ್ರೆ ನಮ್ಮ ಭೂಮಿ ಅಷ್ಟು ತಂಪ ಹಿಡಿದು ಇಟ್ಟುಕೊಂಡಿತ್ತು ಸರ್. ಏನಂದ್ರೆ ಈ ಸಾವಯವ ಆ ಕೆಲಸ ಮಾಡಿತ್ತು, ಅಡ್ಡಿಲ್ಲ. ಈಗ ಸುತ್ತಮುತ್ತಲಿನ ರೈತರು ಅದನ್ನ ನೋಡಿ ಸಂತೋಷ ಪಟ್ಟರು. ನಿಮ್ಮಲ್ಲಿ ಹೆಂಗ ಇಷ್ಟು ಅದ್ಭುತವಾಗಿ ಬೆಳೆ ಅದ, ನಮ್ಮಲ್ಲಿ ಯಾಕೆ ಒಣಗೋದು ಮಳೆ ಇರಲಾರ್ದಕ್ಕ ಅಂತ ಹೇಳಿ ಅನ್ನುವಂತ ಮಾತು ಬಂತ. ಹಾ, ನಮ್ಮ ಪಕ್ಕದಲ್ಲೇ ಅವ್ರದ್ದು ಕಬ್ಬು ಇತ್ತು, ಅದು ಪೂರ್ತಿ ಒಣಗಿತ್ತು ಸರ್. ನಮ್ಗೆ ಒಣಗಿರ್ಲಿಲ್ಲ, ನಾವು ನೀರು ಬಿಟ್ಟಿರ್ಲಿಲ್ಲ ಸರ್. ನೆಲದೊಳಗಿದ್ದಂತ ಹಸಿಯಿಂದನೇ ಅದು ಸರ್. ಕೆಲವೊಂದು ಜನ ಏನ್ ಮಾಡ್ತಾರೆ ಸರ್, ಈ ಕಬ್ಬು ಕಟಾವ್ ಆದ ತಕ್ಷಣ ಗದ್ದಿಗೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾರೆ. ಅದು ರೈತರು ಮಾಡೋದು ದೊಡ್ಡ ತಪ್ಪು ಅಂದ್ರೆ. ನಾನು ಈಗ 4 ವರ್ಷ ಇದು ಮಾಡ್ಲಾಗಿತ್ತು, ನಾನು ಒಟ್ಟೆ ಬೆಂಕಿ ಹಚ್ಚಿಲ್ಲ ಸರ್. ಅದು ಅಲ್ಲೇ ಕೊಳಸ್ತೀನಿ, ಅದು ನೀರಿನ ನಿರ್ವಹಣೆನೂ ಮಾಡುತ್ತೆ ಸರ್. ಹೌದು, ಈ ದ್ರಾಕ್ಷಿ ಬಡ್ಡಿಗಾದ್ರೂ ನಾವು ಎಲ್ಲ ರೌದಿ ಬಂಡಲ್ ಮಾಡಿಸಿ ಕಟ್ಟಿಬಿಡ್ತೀನಿ ಸರ್. ನಾನು ಹೋದ ವರ್ಷ 5,000 ಬಂಡಲ್ ಕಡಿಸಿಟ್ಟಿದೀನಿ ದ್ರಾಕ್ಷಿಗೆ ಆಯ್ತು, ನಮ್ ಎರೆಹುಳ ಇದಕ್ಕೆ ಬೇಕಾಗ್ತದೆ ಸರ್, ಅದು ಆಯ್ತು. ಕಬ್ಬಿನ ಅಲ್ಲಂದ್ರೆ ರೌದಿ ಅಲ್ಲೇ ಬಿಡ್ತೇವ್ರಿ, ಅದನ್ನು ನಮ್ಗೆ ಬ್ಯಾಸಿಗೆದಿಂದ ನೀರಿಂದ ಒಂದ್ ಸ್ವಲ್ಪ ಇದಾಗ್ತದೆ ಸರ್. ಬ್ಯಾಸಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಆದ್ರೆ ನಿಮ್ಮ ನೆಲದೊಳಗೆ ತೇವಾಂಶ ಇದ್ದೇ ಇರ್ತದೆ ಸರ್. ಅಡ್ಡಿಲ್ಲ, ನೀರಿನ ವಿಷಯದೊಳಗೆ ತಾವು ಬಹಳ ಒಳ್ಳೆ ಕೆಲಸ ಮಾಡಿರಿ, ಮಾದರಿಯಾದಂತಹ ಒಂದು ಕೆಲಸ. ಈಗೇನು ತಾವು ಬೆಳೆ ಬೆಳೀತಾ ಇದ್ದೀರಿ, ಮಾರ್ಕೆಟಿಂಗ್ ಎಲ್ಲೆಲ್ಲಿ ಆಗ್ತಾ ಇದೆ? ಕಬ್ಬಂತೂ ಇಲ್ಲಿ ಫ್ಯಾಕ್ಟ್ರಿ ಕೊಡ್ತಾ ಇದ್ದೀರಿ. ಆಮೇಲೆ ತೊಗರಿ ಇರಬಹುದು, ಹತ್ತಿ ಇರಬಹುದು, ಆಮೇಲೆ ಬೇರೆ ಬೆಳೆಗಳು ಇರಬಹುದು, ದ್ರಾಕ್ಷಿ ಎಲ್ಲೆಲ್ಲಿ ಮಾರಾಟ ಆಗ್ತಾ ಇದೆ? ಹೋದ ವರ್ಷ ದ್ರಾಕ್ಷಿ ಫಸ್ಟ್ ಇಯರ್ ಇತ್ತು ಸರ್. ಗಿಡ ಬೆಳಿಬೇಕು ಅಂದ್ರೆ ನಾವು ಜಾಸ್ತಿ ಅದಕ್ಕೆ ಇದು ಮಾಡ್ಲಿಲ್ರಿ, ಸ್ವಲ್ಪ ಒಂದು ಟನ್ ಅಷ್ಟೇ ಆಗಿದೆ ಸರ್. ಈ ವರ್ಷ ಜಾಸ್ತಿ ಆಗ್ತದೆ ಸರ್. ಅಂದ್ರೆ ಈಗ ಒಳ್ಳೆ ಬೆಳವಣಿಗೆ ಆಗಬೇಕು. ಆಗಿದೆ ಸರ್, ಎರಡನೇ ವರ್ಷಕ್ಕೆ ಚಲೋ ಬರ್ತದೆ. ಮೂರನೇ ವರ್ಷಕ್ಕೆ ಇದಕ್ಕಿಂತಲೂ ಫಾಸ್ಟ್ ಬರ್ತದೆ ಸರ್. ಅಡ್ಡಿಲ್ಲ. ಈಗ ನಿಮ್ಗೆ ಮಾರ್ಕೆಟ್ ಏನ್ ಸಮಸ್ಯೆ ಇಲ್ಲ? ಮಾರ್ಕೆಟ್ ಏನಿಲ್ಲ ಸರ್. APMC ಅಫ್ಜಲ್ಪುರ್ ಅದೇ ಸರ್, ಎಲ್ಲ ಬೆಳೆ ಕಾಳದ ಏನಿದೆ ಅಲ್ಲಿ ಅಫ್ಜಲ್ಪುರ್. ಈಗ ನೀವು ವರ್ಮಿ ಕಂಪೋಸ್ಟ್ ಏನು ಎರೆಗೊಬ್ಬರ ಮಾಡ್ತಾ ಇದ್ದೀರಿ? ಹೌದು ಸರ್. ಆಮೇಲೆ ಹೇಳಿದ್ರಿ ಗೋ ನಂದಾ ಜಲ ಇರಬಹುದು, ಗೋ ಕೃಪಾ ಇರಬಹುದು, ಜೀವಾಮೃತ, ಇವುಗಳ ನೀವು ಅಷ್ಟೇ ಬಳಸ್ತಾ ಇದ್ರು ಅಥವಾ ಬೇರೆ ರೈತರಿಗೂ ಕೂಡ ಇದನ್ನ ಮಾರಾಟ ಮಾಡುವಂತದ್ದು ಮಾಡ್ತಾ ಇದ್ರಿ? ಬೇಕು ಅಂದ್ರೆ ಕೊಡ್ತೇವೆ ಸರ್. ಇವು ಗೋ ಕೃಪಾಮೃತ, ಜೀವಾಮೃತ, ರೈತರು ತಮ್ಮಲ್ಲೇ ತಾವು ಮಾಡ್ಕೋಬಹುದು. ಅದು ಖರೀದಿ ಮಾಡಿದ್ರು ರೈತರಿಗೆ ಇದು ಆಗಂಗಿಲ್ಲ. ಇದು ಗೋನಂದ ಜಲ ಅಲ್ಲಿ ಎರೆ ಜಲ, ಇದು ಒಂದ್ ಸ್ವಲ್ಪ ಕಷ್ಟದ ಕೆಲಸ ಅದ್ರಿ, ಇದು ನಾವು ಬೇಕಂದ್ರೆ ಕೊಡ್ತೇವೆ ಸರ್. ಈಗ ಒಂದು ವರ್ಷದ ಅವಧಿ ಒಳಗೆ ಈಗೇನು 40 ಎಕರೆ ಜಮೀನು, ಸಾಕಷ್ಟು ಸಮೃದ್ಧವಾದಂತಹ ಒಂದು ಜಮೀನು, ನೀರಾವರಿ ಕೂಡ ತಾವು ನಿರ್ವಹಣೆ ಮಾಡ್ತಾ ಇದ್ದೀರಿ, ಇಷ್ಟೊಳಗೆ ತಮ್ಮ ಆದಾಯ ಏನು ಬರ್ತದಂತೀರಿ? ಒಂದು ವರ್ಷಕ್ಕೆ ಒಂದು ಸರಾಸರಿ ಒಂದು ಆದಾಯ? ಆದಾಯ ಸರ್ ಕಬ್ಬಿಂದೊಂದು ವರ್ಷಕ್ಕೆ ಒಂದು 20 ಲಕ್ಷ ತನ ತೋತೀವಿ ಸರ್. ಲಿಂಬೆ ಗಿಡದ ಒಂದು 10-15 ಲಕ್ಷ ತನ ಆಗ್ತದ್ರಿ. ಈ ವರ್ಷ ಸ್ವಲ್ಪ ಒಂದು 20 ಲಕ್ಷ ತನ ದ್ರಾಕ್ಷಿ ಆಗ್ಬೋದು ಸರ್. ಬಂದ ಬಳಕೆ ಎಲ್ಲ ಇದ್ರೊಳಗೆ ಮತ್ತೆ ಸಾಕಷ್ಟು ಖರ್ಚು ವೆಚ್ಚ ಇವೆಲ್ಲ ಸರ್. ಎಷ್ಟು ಖರ್ಚು ಆಗಬಹುದು ಅಂತೀರಿ? ಹೆಚ್ಚು ಕಡಿಮೆ ಒಂದು 40% ಖರ್ಚು ಆಗ್ತದ್ರಿ? ಅಷ್ಟಾಗ್ತದ್ರಿ. ಆದ್ರೆ ನಾವು ಕಷ್ಟ ಪಡಬೇಕಾಗ್ತದ, ದುಡಿಬೇಕಾಗ್ತದ, ದುಡಿದ್ರೆ ಮಾತ್ರ ನಮಗೆ ಅಂದ್ರೆ ಒಂದು ಯೋಜನಾಬದ್ಧವಾಗಿ ದುಡಿಬೇಕಾಗ್ತದೆ. ಈಗ ಇಷ್ಟೆಲ್ಲ ನಾವು ಮಾಡ್ತೀವಿ, ಆದ್ರ ನಿಸರ್ಗ ಅನ್ನುವಂಥದ್ದು ಈಗ ಹೇಳದ್ರಲ್ಲ, ಹೋದ ಸಲ ಮಳೆನೇ ಬರಲಿಲ್ಲ, ಕೆಲವೊಮ್ಮೆ ಹೆಚ್ಚಿಗೆ ಮಳೆ ಬಂತು, ಧಾರಾಕಾರ ಮಳೆ ಸುರಿತು, ಕೆಲವೊಮ್ಮೆ ಬರಲೇ ಇಲ್ಲ, ಹಿಂಗ ನಿಸರ್ಗದ ಏನು ಏರುಪೇರುಗಳು ಇದ್ದೇ ಇರ್ತಾವ. ಅಂತಾವ್ ಈ 4 ವರ್ಷದೊಳಗೆ ಮತ್ತೆ ಯಾವ್ದಾದ್ರು ರೂಪದೊಳಗೆ ತಾವು ಕಂಡಿರಿ, ಅದರಿಂದ ಏನಾದ್ರೂ ತೊಂದರೆ ಆಗ್ಯದ ನಿಮಗೆ? ಮಳೆ ಬರಲಿಲ್ಲ ಅಂತ ತೊಂದರೆ ಆಗ್ಯದ ಸರ್. ಬಂದೇನು ತೊಂದರೆ ಆಗಿಲ್ಲ, ಯಾಕಂದ್ರ ಹಂಗ ಜೋರ್ ಮಳೆ ಬಂತು ಅಂತಂದ್ರ ಈ ದ್ರಾಕ್ಷಿ ಅಂತ ಬೆಳೆಗಳು, ಲಿಂಬೆ ಅಂತ ಬೆಳೆಗಳು, ಇವುಗಳಿಗೆ ಬಹಳಷ್ಟು ಕಷ್ಟ ಆಗ್ತದ್ರಿ. ಕೃಷಿ ಬೆಳೆಗಳಿಗೂ ಕೂಡ ಸಾಕಷ್ಟು ಲುಕ್ಸ್ ಆಗ್ತದ್ರಿ. ಆದ್ರೆ ಮಳೆ ಬಂದೇ ಇಲ್ಲ ಸರ್. ನಿಸರ್ಗದಿಂದ ಅಂತ ತೊಂದರೆ ಏನು ಆಗಿಲ್ಲ ಸರ್. ಏನ್ ಅನಿಸ್ತದ ರೀ ಸಿದ್ದಪ್ಪ ಅವರು, ಈಗ 4 ವರ್ಷಗಳಿಂದ ತಾವು ಕೃಷಿ ಮಾಡ್ತಾ ಇದ್ದೀರಿ, ಹೆಚ್ಚು ಕಡಿಮೆ ನೀವು ಹೊಸ ಕೃಷಿನೇ, ಅದು ಅಂತ ಬದಲಾವಣೆ ನಿಮ್ಗೆ ಅನಿಸಿರ್ಲಿಕ್ಕಿಲ್ಲ. ಆದ್ರೆ ಯಾರು ಹಳೆ ಕೃಷಿಯಿಂದ ಹೊಸ ಕೃಷಿಗೆ ಬಂದಿರ್ತಾರೆ, ರಾಸಾಯನಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬಂದಿರ್ತಾರಲ್ಲ, ಅವ್ರಿಗೆ ಬಹಳಷ್ಟು ವ್ಯತ್ಯಾಸಗಳು ಗೊತ್ತಾಗ್ತಾವ. ನಿಮಗೇನ್ ಅನಿಸ್ತದೆ, ನಾನು ಸರಿಯಾದ ದಾರಿಯಲ್ಲಿ ಹೊಂಟಿನಿ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ತೃಪ್ತಿ ಅದ ನನಗೆ, ಇದ್ರೊಳಗೆ ಇನ್ನೂ ನಾವು ಸುಸ್ಥಿರವಾದಂತಹದ್ದು ಸಸ್ಟೈನೇಬಲ್ ಅಂತ ನಾವು ಹೇಳ್ತೀವಿ, ಸುಸ್ಥಿರವಾದಂತಹ ಒಂದು ಇಳುವರಿ ಇರಬಹುದು, ಸುಸ್ಥಿರವಾದಂತಹ ಒಂದು ಆದಾಯ ಇರಬಹುದು, ಇದನ್ನ ನಾವು ಮುಂದುವರಿಸಿಕೊಂಡು ಹೋಗಬಹುದು ಅಂತ ಅನಿಸ್ತದ. ಹೆಂಗೆ ಆದಾಯಕ್ಕಿಂತ ಮೊದಲು ನಾನು ತಿಳ್ಕೊಂಡಿದ್ದ ಪ್ರಕಾರ ಅಂದ್ರೆ ಸರ್, ಭೂಮಿ ತಾಯಿನ ಉಳಿಸಬೇಕು ಅನ್ನೋದು ನಂದೊಂದು ಫಸ್ಟ್ ಕಾನ್ಫಿಡೆನ್ಸ್. ಹೆತ್ತ ತಾಯಿ ಹೆಂಗ್ ನಾವು ಕಾಪಾಡ್ತೇವೆ, ಭೂಮಿ ತಾಯಿ ಅದನ್ನ ಉಳಿಸ್ಕೊಂಡ್ರ ಭೂಮಿ ಮೇಲೆ ಇದ್ದ ನಾವು ಅಲ್ಲಿ ನಮ್ ಪೀಳಿಗೆ ಮುಂದೆ ಕಂಟಿನ್ಯೂ ಮಾಡ್ಕೊತ ಹೋದ್ರೆ ವಂಶ ಉಳಿತದ ಅನ್ನೋದೊಂದು ನಂದು ಇದು ಸರ್. ನನ್ನ ಆದಾಯಕ್ಕಿಂತ ಮೊದಲು ಭೂಮಿ ಉಳಿಸ್ಕೋಬೇಕು ಅನ್ನೋದು ನಂದೊಂದು ಗುರಿ ಅದ ಸರ್. ಎದರಟ್ಟು ತೃಪ್ತಿ ಯಾವ ಕೆಲಸನಾಗೂ ಇಲ್ಲ ಸರ್. ಬಹಳ ಒಳ್ಳೆ ಮಾತು ಹೇಳಿದ್ರಿ. ಈಗ ಯಾರಾದರೂ ತಮ್ಮ ಜೊತೆಗೆ ವಿಚಾರ ವಿನಿಮಯ ಮಾಡ್ಕೋಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಅವಶ್ಯವಾಗಿ 9448759596. ಒಳ್ಳೇದು ಆತ್ಮೀರೆ, ಈಗ ರೇವಣ ಸಿದ್ದಪ್ಪ ಹಾಲ್ಕೆಯವರು ಏನ್ ಹೇಳಿದಾರ ನಂಬರ್ ಅನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9448759596 ಈ ನಂಬರಿಂದ ಅವರನ್ನ ಸಂಪರ್ಕ ಮಾಡಬಹುದು. ಒಳ್ಳೆಯದು ರೇವಣ ಸಿದ್ದಪ್ಪ ಶಿವಶರಣಪ್ಪ ಹಾಳಕೆಯವರೇ, ನಮ್ಮ ರೈತ ಬಾಂಧವರ ಜೊತೆಗೆ ಇಲ್ಲಿ ತನಕ ತಮ್ಮ 4 ವರ್ಷಗಳ ಕೃಷಿ ಅನುಭವವನ್ನ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ಸಾವಯವ ಕೃಷಿ ಒಳಗೆ ತಾವು ಧುಮುಕಿ ಅದರಿಂದನೇ ಶುರು ಮಾಡಿದಂತಹ ಒಂದು ಬದುಕಿನ ಬಗ್ಗೆ ತಾವು ಪರಿಚಯ ಮಾಡಿಕೊಟ್ಟಿದ್ದೀರಿ. ಯಾವ ರೀತಿ ನಾವು ಕ್ರಮಬದ್ಧವಾಗಿ ನಮ್ಮ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಅವುಗಳನ್ನು ನಾವು ಬಳಸಿಕೊಳ್ಬಹುದು ಮತ್ತು ಮಣ್ಣಿನ ಆರೋಗ್ಯದ ಕಡೆ ತಾವು ಬಹಳ ಲಕ್ಷ್ಯ ಕೊಟ್ಟಿದ್ದು ಇದು ಬಹಳ ಮುಖ್ಯವಾದಂತಹದ್ದು. ಇವತ್ತಿನ ಸಂದರ್ಭದೊಳಗೆ ನಾವು ಮಣ್ಣಿನ ಬಗ್ಗೆ ಬಹಳ ಕಾಳಜಿ ವಹಿಸಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಮಣ್ಣಿದ್ರೆ ಮಾತ್ರ ಜೀವ, ಅದು ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ಏನು ಅದಕ್ಕೆ ಎಷ್ಟು ಸಾಧ್ಯದನೋ ಅಷ್ಟು ನಾವು ರಾಸಾಯನಿಕಗಳನ್ನು ದೂರಿಟ್ಟು ನಮ್ಮ ಸುತ್ತಮುತ್ತಲು ಸಿಗುವಂತಹ ಸಂಪನ್ಮೂಲಗಳನ್ನೇ ನಾವು ಬಳಸಿ ಅದನ್ನ ನಮ್ಮ ಕೃಷಿ ಅಭಿವೃದ್ಧಿಗೆ ನಮ್ಮ ಅಭಿವೃದ್ಧಿಗೆ ಬಳಸಿಕೊಳ್ಬಹುದು ಅನ್ನುವಂತಹ ಮಾತನ್ನ ತಾವು ಇಲ್ಲಿ ತನಕ ಹೇಳಿದ್ದೀರಿ. ನಮ್ಮ ಎಲ್ಲ ರೈತರ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈ ತನಕ ಗೋನಂದ ಜಲ ಬಳಸಿ ಸಾವಯವ ಕೃಷಿ ಮಾಡುತ್ತಿರುವ ಅಫ್ಜಲ್ಪುರ್ ತಾಲೂಕಿನ ಅಳಗಿ ಬಿ ಗ್ರಾಮದ ರೇವಣಸಿದ್ದಪ್ಪ ಶಿವಶರಣಪ್ಪ ಹಾಳಕಿ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರೂಳಿ. ಈಗ ಕೇಳಿ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದೊಳಗೆ ಡಿಸೆಂಬರ್ 21-23 ತನಕ 3 ದಿನಗಳವರೆಗೆ ಶನಿವಾರ, ರವಿವಾರ, ಸೋಮವಾರ ಈ 3 ದಿನಗಳಂದು ಈ ವರ್ಷದ ತೋಟಗಾರಿಕಾ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ತೋಟಗಾರಿಕಾ ಮೇಳದ ಬಗ್ಗೆ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೆಲವು ವಿಷಯಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಕೇಳುಗರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಷ್ಣುವರ್ಧನ, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆಯ ಕುಲಪತಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ವಿಶ್ವವಿದ್ಯಾಲಯ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತೋಟಗಾರಿಕಾ ಮೇಳವನ್ನು ಡಿಸೆಂಬರ್ 21, 22, 23 ದಿನಾಂಕದಂದು ನಮ್ಮ ವಿಶ್ವವಿದ್ಯಾಲಯದ ಬಾಗಲಕೋಟೆಯ ನವನಗರದಲ್ಲಿರುವ ಮುಖ್ಯ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಆರ್ಥಿಕತೆ ಹಾಗೂ ಪೌಷ್ಟಿಕತೆಗಾಗಿ ತೋಟಗಾರಿಕೆ ಎಂಬ ಒಂದು ಧ್ಯೇಯವಾಕ್ಯದೊಂದಿಗೆ ಈ ಒಂದು ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ನಮ್ಮ ತೋಟಗಾರಿಕೆ ಮೇಳವನ್ನು ನಮ್ಮ ವಿಶ್ವವಿದ್ಯಾಲಯದ ಜೊತೆಗೆ ಕೃಷಿ ಸಂಬಂಧಿತ ತೋಟಗಾರಿಕೆ ಇಲಾಖೆಯ ಹಾಗೂ ಇತರ ಎಲ್ಲ ಅಭಿವೃದ್ಧಿ ಇಲಾಖೆಗಳ ಸಹಭಾಗಿತ್ವದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಮೇಳವನ್ನು ನಾವು ಮುಖ್ಯವಾಗಿ ಏನಕ್ಕೆ ಹಮ್ಮಿಕೊಳ್ತೀವಿ ಪ್ರತಿ ವರ್ಷ ಅಂದರೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿ ಅಭಿವೃದ್ಧಿಪಡಿಸಿದಂತಹ ವಿವಿಧ ತೋಟಗಾರಿಕಾ ಬೆಳೆಗಳ ತಳಿಗಳನ್ನು, ಹೊಸ ಹೊಸ ತಾಂತ್ರಿಕತೆಗಳನ್ನು ರೈತರಿಗೆ